ಸಕಲ ಜೀವರಾಶಿಗಳಿಗೆ ಚೇತನರಾಗಿರುವ ವಾಯುದೇವ ನನ್ನ ತಂದೆ. ನನ್ನ ಹೆಸರು ಹನುಮಂತ. ಮತ್ತೆ ಹೇಳಿದೆಯಲ್ಲ, ಕಾಡಿನಿಂದ ನಾಡಿಗೆ, ಕಾಡಾದರೇನು ನಾಡಾದರೇನು, ರಾಮನಾಮ ಜಪಿಸುವುದಕ್ಕೆ ಎಲ್ಲಿಯೂ ತೊಂದರೆ ಇಲ್ಲ ಎಂಬ ಮಾತನ್ನು ಕೇಳಿದ ಅರ್ಜುನ, ಪುತ್ರ ಹನುಮಂತನನ್ನು ನಿಜವೇಷದಲ್ಲಿ ಕಂಡಿಲ್ಲವಾದರೂ ಕೇಳಿ ತಿಳಿದಿದ್ದೇನೆ. ಶ್ರೀರಾಮ ಭಕ್ತ ಹನುಮಂತನಲ್ಲಿ ನೀನೆಲ್ಲಿ? ಕಪಿಯ ರೂಪವನ್ನು ಹೊಂದಿರುವುದಕ್ಕಾಗಿ ಹನುಮಂತ ಎಂದು ಹೇಳಿಕೊಳ್ಳುತ್ತಿರುವೆಯಾ ಎಂದು ಅರ್ಜುನನ ಹೀಯಾಳಿಸುವಿಕೆಗೆ, ಕೇಳಯ್ಯ ನಮ್ಮ ತನು ಬಡವಾದುದ, ಕೇಳಯ್ಯ ಪುತ್ತದ

ತಕ್ಷಣ ಬಾಣಗಳ ಸೇತುವೆ ನಿರ್ಮಾಣವಾಯಿತು. ಆಗ ಹನುಮಂತ ಜೈ ಶ್ರೀರಾಮ್ ಎಂದು ಒಂದೇ ತುಳಿಯುತ್ತಾನೆ. ಕಟ್ಟಿದ ಸೇತುವೆ ಸಮುದ್ರ ಪಾಲಾಯಿತು. ಮತ್ತೆ ಕಟ್ಟುತ್ತಾನೆ, ಹಾಗೆ ಹನುಮ ತುಳಿಯುತ್ತಾನೆ. ಕೊನೆಯ ಬಾರಿ ಭಾರಿ ಭದ್ರವಾಗುವಂತೆ ಕಟ್ಟುತ್ತಾನೆ, ಅದನ್ನೂ ಹನುಮ ಮುರಿಯುತ್ತಾನೆ. ಹಾಗಾತ ಕೊಳಗಾದ ಅರ್ಜುನ ತಲೆ ತಗ್ಗಿಸಿ ನಿಂತಾಗ ಹನುಮ ಕರೆಯುತ್ತಾನೆ. ಎಲೆ ಮಾನವನಿ ಸಲೆಗಳಿ ಜಳಗದಿ ಬಳಿದಿಯ ಸೇತುವದೇನಾಯ್ತು, ಬಳಿದಿಯ ಸೇತುವದೇನಾಯ್ತು, ಮಾನವನಿ ಸಳೆ ಕೈ ಚಳಕದಿ ಬಲಿದಿ ಹಸೆತುವದೇನಾಯ್ತು, ಬಲಿದಿ ಹಸೆತುವದೇನಾಯ್ತು, ಬಲಿ ಮುಖರೈ ನಾವು ಬಲು ಭಟರೈ ನೀವು, ಬಲಿ ಮುಖರೈ ನಾವು ಬಲು ಭಟರೈ ನೀವು, ಸಲುವುದೇ ನಿಮಗೆ ಪೌರುಷವೋ, ಆಡಿದ ಭಾಷೆಯ ಮಾಡಲು ನಿನ್ನಲಿ, ಆಡಿದ ಭಾಷೆಯ ಮಾಡಲು ನಿನ್ನಲಿ, ಉಡದಿದ್ದರೆ ನೀ ನಡೆಬೇಗ ಕಾಡೇನು ನಿನ್ನಲಿ ಹೇಳಿ ಪಡೆರುತ್ತ, ಕಾಡೇನು ನಿನ್ನಲಿ ಹೇಳಿ ಪಡೆನು ತಲಿ ಉಡಜರೆದ ನಾತರನಾಗ. ಎಲೆ ಮಾನವನಿ ಸಳೆ ಕೈ ಜಳಕದಿ ಬಲಿದಿ ಹಸೆತುವದೇನಾಯ್ತು, ಏನಾಯ್ತು ಎಲೆ ಮಾನವ ಅಯ್ಯ? ಮಾನವ, ಕಪಿಯಲ್ಲಿ ಪಂತಾಹ್ವಾನ ಸಾಕಾಯ್ತೆ ನಿನಗೆ. ಕಾಡಿನ ಕೋಡಗರಯ್ಯ ನಾವು, ನೀವು ನಾಡಿನ ಪ್ರಾಜ್ಞರು. ನೀನಾಡಿದ ಭಾಷೆಯಂತೆ ಹಾರು ಅಗ್ನಿಗೆ ಎಂದು ನಾನು ಹೇಳುವುದಿಲ್ಲ, ಹೋಗಯ್ಯ ಹೋಗು ಎಂದಾಗ ಅಕಡಗಡ ಏತಗಿವನಲಿ, ಸೊಕೆ ಪಂಥವೈದ ನಿಂದಿಲೇ ಅಕಡಗಡ ಏತಗಿವನಲಿ, ಮಕ್ಕಳಾಟಿಗೆ ಮುಂದುವರಿದುದೆ, ಮಕ್ಕಳಾಟಿಗೆ ಮುಂದುವರಿದುದೆ, ಹಕ್ಕಿದೇರನ ದಯವು ಮಾಡುದೆ, ಮಕ್ಕಳಾಟಿಗೆ ಮುಂದುವರಿದುದೆ, ಹಕ್ಕಿದೇರನ ದಯವು ಶಿವನೇ, ನಾನೇನು ತಪ್ಪು ಮಾಡಿದೆ? ಪುಣ್ಯ ಸಂಪಾದನೆಗೆ ತೀರ್ಥಕ್ಷೇತ್ರಗಳಿಗೆ ಹೊರಟವನು ನಾನು.